ನಮ್ಮ ಭಾರತ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರ್ತಾರೆ, ಅದನ್ನ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದನ್ನ ನಾವು ಆನಂತರ ವಿವರಣೆ ಮಾಡೋಣ. ಸೊ ಇವೆರಡು ಗುಂಪುಗಳು, ಒಂದು ಪರಭಕ್ಷಕ ಕೀಟಗಳು, ಇನ್ನೊಂದು ಪರತಂತ್ರ ಜೀವಿಗಳು. ಅದಲ್ಲದೆ ಕೂಡ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಈ ನಮ್ಮ ಬೆಳೆಗಳು ಏನ್ ಹಾನಿ ಮಾಡ್ತಾ ಇರ್ತೋ ಅಂತ ಕೀಟಗಳು ಕೂಡ ಈ ನಾವ್ ಹೆಂಗ ಮನುಷ್ಯರು ರೋಗ ರುಜಿನಗಳಿಗೆ ಬಾಧೆ ಆಗ್ತದೆ, ಅದೇ ರೀತಿ ಕೀಟಗಳು ಕೂಡ ರೋಗ ರುಜಿನಗಳಿಗೆ ಬಾಧೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಈ ವೈರಸ್ ರೋಗಗಳಾಗಿರ್ಬೋದು, ನಂಜನ ರೋಗ ಅಂತ ಏನ್ ಕರಿತೀವಿ, ಈಗ ಹೆಲಿಕೋರ್ಪ ಅನ್ನೋ ಅಂತ ಒಂದು ಕೀಡೆ ಮೇಲೆ ನಂಜನ ರೋಗ ಬಂದಿತ್ತು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಕಂಡು ಬರುವಂತ ಈ ಪೋಡಾಪ್ಟರ್ ಅನ್ನೋ ಅಂತ ಒಂದು ಜಾತಿಗೆ ಸೇರಿದಂತ ಕೀಟಕ್ಕೆ ಮತ್ತೆ ಇತರ ಕೀಟಗಳಿಗೆ ಕೂಡ ನಾವು ಏನದಂತಂದ್ರೆ, ಈ ಒಂದು ಏನು ಕೀಟ ರೋಗ ನಾಶಕ ಅಂತ ಕರಿತೀವಿ, ರೋಗ ಶಿಲೀಂಧ್ರ ನಾಶಕ ಅಂತ ಕರಿತೀವಿ ಅಂತಂದ್ರೆ, ಈಗ ಎಂಟೊಂಬತ್ತು ಪ್ಯಾಥೋಜೆನಿಕ್ ಫಂಜೆ ಅಂತ ಕರಿತೀವಿ, ಅಥವಾ ರೋಗ ಶಿಲೀಂಧ್ರ ನಾಶಕಗಳು. ಈಗ ಮನುಷ್ಯರಿಗೆ ಹಂಗ ಚರ್ಮ ರೋಗ ಬರ್ತಾ ಇರ್ತಾವಲ್ಲ, ಅದೇ ರೀತಿ ಕೂಡ ಹುಳಗಳಲ್ಲಿ ಮೇಲೆ ಚರ್ಮ ರೋಗಗಳು ಬರ್ತಾವ, ಅಂತವನ್ನು ಕೂಡ ನಾವು ಇಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಕೂಡ ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ. ಇನ್ನು ಒಂದೇ ವಿಷಯದಲ್ಲಿ ಹೇಳ್ಬೇಕಾಯ್ತಂತಂದ್ರೆ, ಜೈವಿಕ ಕೀಟ ನಿಯಂತ್ರಣ ಅಂತಂದ್ರೆ ನಿಸರ್ಗದಲ್ಲಿರುವಂತ ಶತ್ರು ಜೀವಿಗಳನ್ನ ಸಂಸ್ಕರಿಸಿ ಅದನ್ನ ಉತ್ಪಾದನೆ ಮಾಡಿ ರೈತರಿಗೆ ಕೊಡುವಂತದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಕರಿತಾ ಇದ್ದೀವಿ. ಇಲ್ಲಿ ಜೈವಿಕ, ಈಗ ಪರಭಕ್ಷಕ ಜೀವಿಗಳು ಮತ್ತು ಪರತಂತ್ರ ಜೀವಿಗಳ ಬಗ್ಗೆ ಹೇಳಿದ್ರೆ, ಅದೇ ರೀತಿ ಜೈವಿಕ ಕೀಟನಾಶಕಗಳು ಲಭ್ಯತೆ ಅದಾವ ಹೇಗೆ? ಜೈವಿಕ ಕೀಟನಾಶಕಗಳ ಲಭ್ಯತೆ ಬಹಳ, ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ನಿಯಂತ್ರಣ ವಿಭಾಗ ಅಂತ ಹೇಳಿದೆ. ಆ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಯಥೇಚ್ಛವಾಗಿ ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳು ಇದ್ದಾವೆ, ಅಥವಾ ಜೈವಿಕ ಕೀಟನಾಶಕಗಳು ಅಂತ ಏನ್ ಹೇಳ್ತೀವಿ, ಅದನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಬಹಳಷ್ಟು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಾಯ್ತಂತಂದ್ರೆ ಈ ಮೆಟರೈಜಿಯಂ ಅನಿಸೋಪ್ಲಿಯ ಅನ್ನೋಂಥದ್ದು, ಮೆಟರೈಜಿಯಂ ಅನಿಸೋಪ್ಲಿಯ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ. ಆಮೇಲೆ ಇನ್ನೊಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಹೇಳಿಬಿಟ್ಟು, ಆಮೇಲೆ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಹೇಳಿ ಕರಿತೀವಿ, ಇನ್ನೊಂದು ನ್ಯೂಮೋರೇರಿಲೈನ್. ಸೊ ಈ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಈ ಮೆಟರೈಜಿಯಂ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ನಮ್ಮ ಭತ್ತದಲ್ಲಿ ಕಂಡು ಬರುವಂತ ಕಂದು ಜಿಗಿ ಹುಳಗಳು, ಏನ್ ಕಂದು ಜಿಗಿ ಬಿದ್ದದ ಅಂತ ಹೇಳ್ತಾರೆ ರೈತರು, ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಮೆಟರೈಜಿಯಂ ಅನಿಸೋಪ್ಲಿಯನ್ ಅಂತದನ್ನ 4 ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿದಿಲ್ಲ ಆದ್ರೆ ಪೂರ್ತಿ ಸಂಹಾರ ಮಾಡ್ಲಿಕ್ಕೆ, ಯಾಕಂದ್ರೆ ಕೀಟಗಳನ್ನ ಸಂಹಾರ ಮಾಡೋದು ತುಂಬಾ ಕಷ್ಟದ ಕೆಲಸ, ಅದ್ರ ಜೊತೆಗೆ ನಾವು ಕೀಟಗಳ ಜೊತೆಗೆ ಬದುಕಬೇಕಾಗುತ್ತೆ. ಆ ಒಂದು ದಿಶೆಯಲ್ಲಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ತಕ್ಕ ಮಟ್ಟಿಗೆ ಏನದಂತಂದ್ರೆ, ನಾವು ಈ ಒಂದು ಭತ್ತದಲ್ಲಿ ಕಂಡು ಬರುವಂತ ಕಂದು ಜಿಗಿಗಳನ್ನು ನಿರ್ವಹಣೆ ಮಾಡ್ತದೆ. ಅದ್ರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಮೆಟರೈಜಿಯಂ ಅನಿಸೋಪ್ಲಿಯನ್ ಅಂತ ಜೈವಿಕ ಕೀಟ ಶಿಲೀಂಧ್ರ ನಾಶಕ ಈ ಕಬ್ಬಿನಲ್ಲಿ ಬರುವಂತ ಗೊಣ್ಣೆ ಹುಳಕ್ಕಂತೂ ತುಂಬಾ ಪ್ರಚಲಿತವಾಗಿ ರೈತರು ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತ ಫಲಿತಾಂಶಗಳು ಕೂಡ ನಾವು ನೋಡ್ತಾ ಇದ್ದೀವಿ. 2016 ನಾವು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಬಹಳಷ್ಟು ರೈತರಿಗೆ, ಅದರಲ್ಲೂ ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಸಾವಯವ ಕೃಷಿಗೆ ಒಂದು ಒತ್ತು ಕೊಡ್ತಾ ಇದೆ. ಸೊ ಆ ಒಂದು ದಿಶೆಯಲ್ಲಿ ಈ ಒಂದು ಸಾವಯವ ಕೃಷಿ ಮಾಡಬೇಕಾಯ್ತಂತಂದ್ರೆ ಅದಕ್ಕೆ ಪೂರಕ ಆಗಿರುವಂತ ಪರಿಕರಗಳು, ಆ ಪರಿಕರಗಳ ಲಭ್ಯತೆ ಇರದ ಕಾರಣ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ನ್ಯೂನತೆಯನ್ನು ಸರಿಹೋಗಿಸ್ಲಿಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಸೊ ಈ ರೀತಿ ಮೆಟರೈಜಿಯಂ ಅನಿಸೋಪ್ಲಿಯ ಜೈವಿಕ ಕೀಟ ಶಿಲೀಂಧ್ರ ನಾಶಕ ವಿವಿಧ ಬೆಳೆಗಳಲ್ಲಿ ಎಲ್ಲಿ ಗೊಣ್ಣೆ ಹುಳುಗಳ ಬಾಧೆ ಕಂಡು ಬರ್ತಾ ಇರ್ತದೋ ಅಂತ ಪ್ರದೇಶದಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಈಗ ರಾಸಾಯನಿಕ ಕೀಟನಾಶಕಗಳನ್ನ ರೈತರು ಬಹಳಷ್ಟು ಬಳಸ್ತಾ ಇದ್ದಾರೆ, ಅದರ ಪರ್ಯಾಯವಾಗಿ ಜೈವಿಕ ಕೀಟನಾಶಕಗಳನ್ನ ಬಳಸಬಹುದು ಅಂತೀರ ಅಥವಾ ಹೇಗೆ? ಸಾಮಾನ್ಯವಾಗಿ ಇದನ್ನು ಬಳಸಬಹುದು, ಆದ್ರೆ ನಾವು ರಾಸಾಯನಿಕದಲ್ಲಿ ಏನು ಫಲಿತಾಂಶಗಳನ್ನು ಆಕ್ಷೇಪ ಮಾಡ್ತೀವಿ ಅಷ್ಟೊಂದು ಫಲಿತಾಂಶ ಬರೋದಿಲ್ಲ. ಸುಮಾರು ಒಂದು 50-60% ಏನದ ಅಂತಂದ್ರೆ ನಾವು ನಿರ್ವಹಣೆ ಮಾಡಬಹುದು. ಇಲ್ಲಿ ನಾನು ಮೊದಲೇ ಹೇಳಿದಾಗ ಕೀಟಗಳನ್ನ ಸಂಹಾರ ಮಾಡದಂತ ಸಾಧ್ಯವಾಗಬಾರದು, ಯಾಕಂತಂದ್ರೆ ಕೀಟ ಇಲ್ಲ, ಸಮತೋಲನ ಬೇಕು, ಪ್ರಕೃತಿ ಸಮತೋಲನ ಅಂದ್ರೆ ಕೀಟಗಳು ಇರಬೇಕು. ಹೌದು ಸರ್, ಈ ಸಮತೋಲನ ಆಗ್ಬೇಕಾಯ್ತಂತಂದ್ರೆ ಎಲ್ಲ ಜೈವಿಕ ಶತ್ರುಗಳು ಇರಬೇಕು, ಅದೇ ರೀತಿ ಕೀಟಗಳ ಸಂಖ್ಯೆನೂ ಇರಬೇಕು. ಆವಾಗ ಮಾತ್ರ ನಾವು ಒಂದು ಜೈವಿಕ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಸಮತೋಲನ ಏನ್ ಹೇಳ್ತೀವಿ, ಆ ಸಮತೋಲನೆ ಮಾಡ್ಲಿಕ್ಕೆ ಇದೊಂದು ಪೂರಕವಾಗಿರುವಂತ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಅಂದ್ರೆ ವಿಷಪೂರಿತ ರಾಸಾಯನಿಕಗಳನ್ನ ಬಳಸೋದ್ರ ಬದಲಾಗಿ ನಾವು ಸಾವಯವ ಕೃಷಿ ಮಾಡೋರು ಇರ್ಬೋದು, ನಮ್ಮ ಪ್ರಕೃತಿಯ ಒಂದು ಉಳಿಸಿಕೊಂಡು ಹೋಗ್ಲಿಕ್ಕೆ ಈ ಒಂದು ಜೈವಿಕ ಕೀಟನಾಶಕಗಳನ್ನ, ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸೋದು ಬಹಳ ಒಳ್ಳೇದಂತ ಹೇಳ್ತಿರ್ತಾವ. ಹೌದು ಸರ್. ಈಗ ಮುಖ್ಯವಾಗಿ ಜೈವಿಕ ಶಿಲೀಂಧ್ರ ನಾಶಕಗಳಿಗೆ ಬಂದಾಗ

ಗಣಪತಿ ಮಾಡುವೆನು ದೃತಿ ಗುರು ಎರ್ಗಮತಿಯಾಗು ನೀ ಬರುವ ನೀ ಹಾಕ ಬ್ಯಾಡ ನಗ ಬರುವ ಗಣಪತಿ ಮಾಡುವೆನು ದೃತಿ ಗುರು ಎರ್ಗಮತಿಯಾಗು ನೀ ಬರುವ ನೀ ಹಾಕ ಬ್ಯಾಡ ನಗ ಬರುವ ಕೇಳು ಯಪ್ಪ.